ಶ್ರೀ ಪದ್ಮಕಮಲ ಮುಕುಂದ ಮಹೇಶಿ ಲಕ್ಷ್ಮಿ ತ್ರಿಲೋಕೇಶ್ವರಿ ಮಾ ಕ್ಷೀರಾಬ್ಧಿಸುತ ವಿರಿಂಚಿನ ಜನನಿ ವಿದ್ಯಾ ಸರೋಜಾಸನ ಸರ್ವಾಭಿಷ್ಟ ಫಲಪ್ರದ ಎಂಬ ಹನ್ನೆರಡು ಪುಣ್ಯಕರ ಲಕ್ಷ್ಮಿ ನಾಮಗಳನ್ನು ಪ್ರಾತಃಕಾಲದಲ್ಲಿ ಯಾರು ಪಠಿಸುವರೋ ಅವರು ಎಲ್ಲ ಬಗೆಯ ಅಭೀಷ್ಟಗಳನ್ನು ಪಡೆಯುತ್ತಾರೆ. ಆದಿಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಮಹಾಲಕ್ಷ್ಮಿ ಎಂಬ ಎಂಟು ರೂಪಗಳಿಂದ ನಂಬಿದ ಭಕ್ತರನ್ನು ಸಲಹುತ್ತಿರುವ ಮಹಾಮಾತೆಯೇ, ನಿನಗೆ ಅನಂತನಂತ ನಮಸ್ಕಾರಗಳು ಎಂದು ಬೇಡೋಣ. నిధ.